ಜೊತೆಗೆ ಇಲ್ಲಿ ಒಂದೂವರೆ ಎಕರೆ ಭೂಮಿಯಲ್ಲಿ ಕೃಷಿಯನ್ನ ಮಾಡ್ತಾ ತಮ್ಮ ಜೀವನವನ್ನ ಈ ಒಂದು ಆರ್ ಎಚ್ ಕ್ಯಾಂಪ್ ಅಲ್ಲಿ ಕಳೀತಾ ಇದ್ದಾರೆ. ಸಮಗ್ರ ಕೃಷಿನ ಅಂತ ಹೇಳ್ಬೋದು ಅವ್ರದ್ದು, ಕೋಳಿ ಕುರಿ ಮೀನು. ಪ್ರಭಾಷ್ ಮಂಡಲ್ ಅವರು ಅವರ ಅನುಭವಗಳನ್ನ ಹಂಚ್ಕೋತಾರೆ, ಯಾವ ರೀತಿ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮತ್ತು ಮೀನು ಸಾಕಾಣಿಕೆಯಿಂದ ಲಾಭ ಬರ್ತಾ ಇದೆ, ಹೇಗೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಭಾಷ್ ಪ್ರಭಾಷ್ ಮಂಡಲ್ ಅವರು ಹಂಚ್ಕೋತಾ ಇದ್ದಾರೆ. ಪ್ರಭಾಷ್ ಅವರೇ, ಎಷ್ಟು ವಯಸ್ಸು ನಿಮ್ಗೆ ಈಗ? ಅಂದಾಜು ವಯಸ್ಸು ಎಷ್ಟು ನಿಮ್ಗೆ? 70 ವರ್ಷ. ಆರ್ ಎಚ್ ಕ್ಯಾಂಪಿಗೆ ಬಂದು ಎಷ್ಟು ವರ್ಷ ಆತ್ ನೀವು? 55. ಹೇಗೆ ಇಲ್ಲಿ ನೀವು ಸ್ಟಾರ್ಟಿಂಗ್ ಬಂದಾಗ ನಿಮಗೆ ಭೂಮಿ ಅದು ಇತ್ತ? ಇಲ್ಲೆಲ್ಲ ಕೊಟ್ರ ಭೂಮಿ ಅದು ಎಷ್ಟು ಕೊಟ್ರ ನಿಮಗೆ? 5 ಎಕರೆ ಕೊಟ್ಟಿದೆ. 5 ಎಕರೆ ಅವಾಗ ಭೂಮಿ ಏನು ಬೆಳೀತಾ ಇದ್ರೆ ಮೊದಲೆಲ್ಲ ಕೊಟ್ಟ ತಕ್ಷಣ ನೀವು ಏನು ಮಾಡಿದ್ರವ ಭೂಮಿ? ಹೌದು, ಜೋಳ ಹತ್ತಿ ಇದು ಆಗ್ಬಿಟ್ಟಿದೆ. ಹೇಗೆ ಎಲ್ಲ ಒಂದು ಕುಟುಂಬಕ್ಕೆ 5 ಎಕರೆ ಭೂಮಿಯನ್ನು ಕೊಟ್ಟಿದ್ದಾರೆ? ಎಲ್ಲ ಆರ್ ಎಚ್ ಕ್ಯಾಂಪ್ ಅಲ್ಲಿ ಇರ್ತಕ್ಕಂಥ ಜನಗಳು ಭೂಮಿಯನ್ನು ಇಟ್ಕೊಂಡಿದ್ದಾರೆ ಅಥವಾ ಮಾರಿದಾರ? ಮಾರ್ಲಿಕ್ಕೆ ಬರೋದಿಲ್ಲ. ಇಲ್ಲ ಇಲ್ಲ, ಮಾರಕ್ ಬರಲ್ಲ. ಅಂದ್ರೆ ಹೊಲ ನಿಮ್ಮ ಹೆಸರಲ್ಲಿ ಇದಾವ, ಆದ್ರೆ ಅಧಿಕಾರ ಇನ್ನೂ ಗೌರ್ಮೆಂಟ್ ಬಿಟ್ಟು ಕೊಟ್ಟಿಲ್ಲ? ಕೊಟ್ಟಿಲ್ಲ. ಈಗ ನಿಮ್ಮ ಒಂದು 5 ಎಕರೆ ಭೂಮಿಯಲ್ಲಿ ಏನೇನು ಬೆಳೆಗಳನ್ನು ಬೆಳೀತಾ ಇದ್ದಾವೆ? ಗದ್ದೆ, ಜೋಳ, ಹತ್ತಿ, ಕಡ್ಲಿ ಎಲ್ಲರೂ ಬರಗೈತು. ನಿಮ್ದು ಈಗ ಸ್ವಂತ ಭೂಮಿ ಎಷ್ಟೈತೆ ನಿಮ್ದು? ಸ್ವಂತ ಭೂಮಿ 5 ಎಕರೆ ಹೊಲ ಐತೆ ಒಂದು ಕುಟುಂಬಕ್ಕೆ. ಈಗ ನೀವು ನೋಡ್ರಿ, ಕೋಳಿ ಸಾಕಾಣಿಕೆ ಮಾಡಿರಿ, ಕುರಿ ಸಾಕಾಣಿಕೆ ಮಾಡಿರಿ, ಮೀನು ಸಾಕಾಣಿಕೆಯನ್ನ ಮಾಡಿದಿರ್ತಾವೆ. ಎಷ್ಟು ಮೊದಲನೇದಾಗಿ ಕೋಳಿಗಳಿಗೆ ಬರೋಮ್ಮ, ಕೋಳಿ ಎಷ್ಟದಾವ? 35. ಏನು ಜವಾರಿ ಕೋಳಿನ? ಎಲ್ಲ ಜವಾರಿ ಕೋಳಿ. ಹೇಗೆ ಎಷ್ಟು ವರ್ಷ ಆಯ್ತು ಕೋಳಿ ಸಾಕಾಣಿಕೆ ಮಾಡಿ? 20 ವರ್ಷ ಐತೆ. 20 ವರ್ಷ. 20 ವರ್ಷದಿಂದ ಅಷ್ಟೇ ಕೋಳಿ ಇಟ್ಟಿರಿ? ಜಾಸ್ತಿ ಮಾಡಿದ್ರೆ ವರ್ಷ ಜಾಸ್ತಿ ಮಾಡಕತ್ತಿರಿ ಕೋಳಿ? ಜಾಸ್ತಿ ಮಾಡೋದು, ಮಾಡ್ತಾ ಅಂತ ಕಡಿಮೆ ಆಯ್ತು ಈಗ. ಹೇಗೆ ಕೋಳಿ ಮರಿಗಳನ್ನ ನೀವೇ ಕೋಳಿಗೆ ಮೊಟ್ಟೆ ಇಟ್ಟು ಮಾಡಿಸ್ತೀರಾ ಅಥವಾ ಹೇಗೆ ಮಾಡ್ತೀರಿ? ಹೆಚ್ಚಾಗದಂತ ಮಾಡ್ಬಿಡ್ತೇನೆ ನಾನು. ಹೇಗೆ ಒಂದು ಕೋಳಿ ಎಷ್ಟಕ್ಕೆ ಮಾರ್ತದ? ಚಲೋ ಚಲೋ ಕೋಳಿ ಒಂದು 6 ತಿಂಗಳ ಇದಾದ್ಮೇಲೆ 1000 ಆಗುತ್ತೆ. 1000 ಆಗುತ್ತೆ. ಅಂದ್ರೆ ಈಗ ಮರಿ ಮಾರ್ತೀರಿ ಎಲ್ಲಾ ಕೋಳಿಗಳನ್ನ, ಮತ್ತೆ ಕೋಳಿಗಳನ್ನ ಮಾಡಿಸ್ಬೇಕಾದಾಗ ಮೊಟ್ಟೆ ಇಟ್ಟು ಕೋಳಿಯಿಂದ ಮಾಡಿಸ್ತೀರಾ ಮರಿ? ಮಾಡ್ತಾನೆ. ಎಷ್ಟು ಸರ ಮರಿ ಎಬ್ಬಿಸ್ತಾರೆ ಒಂದು ಒಂದು ಕೋಳಿಗೆ ಎಷ್ಟು ಮೊಟ್ಟೆ ಇಡ್ತೀರಿ? ಒಂದು 20-30 ಆಗ್ತಾನೆ. ಮೊಟ್ಟೆಗೆ ಆಡ್ತಾನೆ. ಹೇಗೆ ಇಲ್ಲಿ ಕೋಳಿಯನ್ನ ಸ್ಥಳೀಯವಾಗಿ ಮಾರಾಟ ಮಾಡ್ತಿರೋ ಅಥವಾ ಸಿಂಧೂರಿ ತಗೊಂಡೋಗಿ ಮಾರ್ತೀರಿ? ಯಾವನ ಬಂದ್ಮೇಲೆ ಮಾಡ್ಬಿಡ್ತಾನ. ವರ್ಷದಲ್ಲಿ ಎಷ್ಟು ಕೋಳಿ ಮಾರಾಟ ಮಾಡ್ತೀರಿ, ಎಷ್ಟು ಮಾರ್ತೀರಿ? ಒಂದು 20-30. ಅಂದ್ರೆ ವರ್ಷಕ್ಕೆ ಒಂದು 30,000 ರೂಪಾಯಿ ಕೋಳಿಯಿಂದ ಮಾರ್ತಾರ ಬರ್ತಾರ. ಏನ್ ಹಾಕ್ತಿರೋ ಅಕ್ಕ ಕೋಳಿಗೆಲ್ಲ? ಏನು ಅಡ್ಡಾಡ್ಲಿಕ್ಕೆ ಬಿಡ್ತಿರ ಹೊರಗ ಅಥವಾ ಒಳಗ ಶೆಡ್ ಅಲ್ಲಿ ಹಾಕಿರ್ತಿರೋ? ಹೆಂಗ್ ಮಾಡ್ತೀರಿ? ಶೆಡ್ ಆಗದೆ ಮತ್ತೆ ಅದು ಜೋಳ ಒಟ್ಟು ನಲ್ಲು ಎಲ್ಲರೂ ಹಾಕ್ತಾನು ತಿಮ್ಮಾಗ. ಎಲ್ಲರ ಅದು ಆಗದು ಆಯ್ತು. ಈಗ ಕೋಳಿ ಮೊಟ್ಟೆ ಜವಾರಿ ಕೋಳಿ ಮೊಟ್ಟೆಗೆ ಒಳ್ಳೆ ಡಿಮಾಂಡ್ ಇದೆ. ಮೊಟ್ಟೆಗಳು ಎಷ್ಟು ಬರ್ತದೆ ದಿವಸ? ಮೊಟ್ಟೆ 30-40 ಬರ್ತ. ಅವ್ನು ಹೆಂಗ್ ಮಾರ್ತಿರ ಒಂದು ಮೊಟ್ಟೆ? 10 ರೂಪಾಯಿ. 10 ರೂಪಾಯಿಗೆ ಒಂದು ಹೋಯ್ತಾರ? ಹೋಯ್ತಾರ. ದಿವಸ ಎಷ್ಟು ಮೊಟ್ಟೆ ಮಾರ್ತೀರಿ? 50-30 ಮಾರ್ತಾನ. 50 ಅಂದ್ರೆ ಅಲ್ಲೇ ನಿಮ್ಗೆ 500 ರೂಪಾಯಿ ಆಯ್ತು ದಿವಸ? ಮಾಡ್ತೇನು. ಬದ್ನಲ್ಲಿ ಏನ್ ಮಾಡ್ಬೇಕು? ಆಗದೆಲ್ಲ ಮಾಡ್ಬಿಡ್ತಾನೆ. ಎಲ್ಲ ದಿವಸ ನೀವು ತಿಂತಿರ್ಲ ಮೊಟ್ಟೆನ? ಎಲ್ಲ ತಿಂದ್ರೆ ಸ್ವಲ್ಪ ತಿಂದ್ರೆ ಮತ್ತೆ ಮಾರ್ಬಿಡ್ತಾನು. ಯಾರು ಬಂದ್ಮೇಲೆ ಅವ್ರಿಗೆ ಕೊಟ್ಬಿಡ್ತೇನೆ ನಾನು. ಮಂದಿ ಮನೆಗೆ ಮಂದಿ ಇಲ್ಲ, ಎಲ್ಲರೂ ಕೊಟ್ಬಿಡ್ತೇನೆ ಮತ್ತೇನು. 10 ರೂಪಾಯಿಗೆ ಒಂದು ಮೊಟ್ಟೆ ಅಂದ್ರೆ ದಿವಸ ಒಂದು ತಾವ್ ಹೇಳಿದಂಗೆ 500 ರೂಪಾಯಿ ಮೊಟ್ಟೆ ಅಂತಂದ್ರೆ ದಿವಸ ನಿಮಗೆ ಒಂದು 15,000 ರೂಪಾಯಿ ಮೊಟ್ಟೆ ಆಗ ತಿಂಗಳ. ಆಯ್ತು, ಮತ್ತೆ ಬಂದಲ್ಲಿ ಮಾಡ್ತಾನೆ. ಇಲ್ಲ ಅಂದ್ರೆ ಬಂದಿಲ್ಲ. ಒಂದೊಂದು ಬರಕೈತೆ, ಒಂದೊಂದು ಬರಕ ಆಗೋದಿಲ್ಲ. ಒಂದು ತಿಂಗಳ ಬಿಟ್ಟು ಬರ್ತ ಅದು. ಹೇಗೆ ಕೋಳಿ ಸಾಕಾಣಿಕೆ ಅದೇನು ನೋಡ್ಕೊಳಕ್ಕೆ ಆಳದು ಬೇಕಾ ಅಥವಾ ನೀವೇ ಎಲ್ಲ ಅದಕ್ಕೇನು ಅಂತ ವ್ಯವಸ್ಥೆ ಅದನ್ನ ನೋಡೋದು ಎಲ್ಲ ಅದಕ್ಕೇನು ಆಳುಗಳು ಬೇಕಾಗಿಲ್ಲ? ಕೂಲಿ ಏನು ಬೇಗ ಅದು ಅದು ಮತ್ತೆ ಅವ್ರಿಗೆ ಒಟ್ಟು ಅದು ಗಡ್ಡಿ ಮಾಡ್ತಾ ಸಾಫ್ ಮಾಡೋದು ಎಲ್ಲ ಮಾಡೋದು ಬೇಕಲ್ಲ. ಒಂದು ಆಡು ಬೇಕಲ್ಲ, ಆಡ್ಬೇಕು. ನೀವೇನು ಕೊಂಡ್ಕೊಂಡ್ಬಂದು ಅದಕ್ಕೆ ಫೀಡ್ಸೋದು ಏನಿಲ್ಲ, ಮನೆಯಲ್ಲಿ ಕಾಳುಗಳನ್ನ ಹಾಕ್ತಾರೆ? ಎಲ್ಲ ಮನೆಗೂ ಸಮಾನ ಹಾಕ್ತಾನೆ. ಜೆ ನುಚ್ಚು ನುಚ್ಚು ಅದು ಎಲ್ಲರೂ ಹಾಕ್ತಾನೆ. ಅದು ಮನೆ ಅದು ತಗೊಂಡು ಹಾಕ್ತಾರೆ. ಅದು ಹಾಕಿ ಸುಸೈಡ್ ಹಾಕಿ ತಗೊಂಡ್ಬಿಟ್ಟು ಅವರು ಪುಡಿ ಮಾಡಿ ಜೋಳ ಪುಡಿ ಮಾಡಿ ಅವ್ರು ಹಾಕ್ತಾನೆ ಅವ್ರಿಗೆ ದಿಮಾಗ. ಸೊ ಕೋಳಿ ಸಾಕಾಣಿಕೆಯಿಂದ ನಿಮಗೆ ನೀವು ಹೇಳಿದ್ರಿ ಒಂದು ದಿವಸ ತಿಂಗಳ ಒಂದು 15,000 ರೂಪಾಯಿ ಮೊಟ್ಟೆ ಬರ್ತದ. ಆಮೇಲೆ ಕೋಳಿ ಮಾರಾಟದಿಂದ ವರ್ಷಕ್ಕೆ ಎಷ್ಟು ರೊಕ್ಕ ಬರ್ತದೆ ಕೋಳಿಯಿಂದ ನಿಮಗೆ? 4,000 ಬರ್ತ ಅಷ್ಟೇ. ಮೀನು ಸಾಕಾಣಿಕೆಯನ್ನ ಮಾಡಿರ್ತಾವೆ? ಮೀನ ಸಸಿ ಸಣ್ಣ ತಾಂಬಿಡ್ತಾನ, ಕೆರೆಗೆ ಹಾಕ್ತಾನ, ಅದು ಒಟ್ಟು ಪೀಟು ಎಲ್ಲರೂ ಹಾಕ್ತಾನ. ಅದು ಒಂದು ವರ್ಷಕ್ಕೆ 1/2 ಕೆಜಿ 1 ಕೆಜಿ ಬರ್ತದ ಅಷ್ಟೇ. ಹೇಗೆ ಎಷ್ಟು ಮರಿ ಬಿಡ್ತೀರಿ ಒಂದು ಮೀನದ ಮರಿಗಳನ್ನು ಒಂದು ಕೆರೆಗೆ? ಒಂದು 2,000-3,000 ಬಿಡ್ತಾನ. ಎಷ್ಟು ದೊಡ್ಡ ಕೆರೆ ಇದೆ? ಇದೆ ಬಾಕ್ರಿ. ಒಂದು 2,000 ಮರಿ ಬಿಟ್ರೆ ಎಷ್ಟು ತಿಂಗಳು ಮೇಯಿಸ್ತೀರಿ ನಾವು ಮೀನು ಮರಿಗಳನ್ನು? ಒಂದು 1 ವರ್ಷ ಸಾಕ್ಬೇಕು. ಒಂದು ಸಾಕಿದ್ರೆ ದೊಡ್ಡ ಬರ್ತಾವೆ. ಎಷ್ಟಾಗ್ತಾವೆ ಒಂದೊಂದು ಮೀನು, ಎಷ್ಟು ಕೆಜಿ ಆಗ್ತಾವೆ? 2-3 ಕೆಜಿ ಬರ್ತಾವೆ. ಹೇಗೆ ಅದಕ್ಕೆ ಮಾರಾಟ ಹೇಗೆ ಆಗತ್ತೆ ನಿಮ್ಗೆ? ಒಂದು ಕೆಜಿಗೆ ಎಷ್ಟು ಸಿಗ್ತದೆ ಮೀನಕ್ಕೆ? ಈಗ ರೇಟ್ ಕಡಿಮೆ ಇದೆ, 100 ರೂಪಾಯಿ 50 ರೂಪಾಯಿ ಅಷ್ಟು ಸಿಗ್ತಾರೆ. ಅದು ಎಲ್ಲ ಇಲ್ಲೇ ಬಂದು ಹೋಯ್ತಾರ ಅಥವಾ ನೀವು ಮಾರಾಟ ಹೇಗೆ ಮಾಡ್ತೀರಿ? ಇದು ಮಾರ್ಕೆಟ್ಗೆ ಹೋಗ್ಬೇಕು, ತಗೊಂಡು ಮಾರ್ಕೆಟ್ಗೆ ಹೋಗ್ಬೇಕು. ಯಾರನ ಬ್ಯಾರ ಮಂದಿ ಬಂದ ಮೇಲೆ ಅವ್ರಿಗೆ ಕೊಡ್ಬೇಕು, ಗುಡ್ಡಲ್ ಲೆಕ್ಕ ಕೊಡ್ಬೇಕು ಅವ್ರಿಗೆ. ಅದಕ್ಕೂ ಏನು ಫುಡ್ ಎಲ್ಲ ತಗೊಂಬರ್ತೀರಿ ಮಾರ್ಕೆಟ್ ಇಂದ ಮೀನಕ್ಕೆ ಅಥವಾ ಇಲ್ಲೇ ನಿಮ್ಮಲ್ಲಿ ಹಾಕ್ತೀರ ಫುಡ್ ಹಾಕ್ತಾರ ಎಲ್ಲರೂ ಹಾಕ್ತಾರ ಅದು ಫುಡ್ ಬೇಕಂದ್ರ ಮೀನ ಸಾಕು ದೊಡ್ಡ ಸೈಜ್ ಆಗ್ಬಿಡ್ತಾರ ಜಲ್ದಿ ಹತ್ತಿರ ಬಂದ್ಬಿಡ್ತಾರ ಅದು ನೀವು ತರ್ತೀರಿ ಮಾರ್ಕೆಟ್ ಇಂದ ಫುಡ್ ತಗೊಂಬಿಡ್ತಾನು ಹಾ ಸಿರ್ಗಪ್ಪ ಹೋಗಿ ತಗೊಂಬಿಡ್ಬೇಕು ಹೆಂಗೆ ರೇಟ್ ಅದು ಅದು ಲೋಡ್ 4,000-5,000 ಲೋಡ್ ಅವ್ರಿಗೆ ಒಂದು ಲೋಡ್ 5,000-6,000 ಬೇಕು ಎಷ್ಟು ವರ್ಷದಿಂದ ಮೀನು ಸಾಕಾಣಿಕೆ ಮಾಡಕತ್ತೀರಿ ಎಷ್ಟು ವರ್ಷ ಆತ್ ನೀವು 4-5 ವರ್ಷ ಆಯ್ತು ಒಮ್ಮೆ ಮೀನು ಮರಿಯನ್ನ ಬಿಟ್ಟ ಮೇಲೆ ನೀವು ಹೇಳಿರ್ತಾವ 2,000 ಮೀನು ಮರಿಗಳನ್ನ ಬಿಡ್ತೀವಿ ಅಂತೇಳಿ ಒಮ್ಮೆ ಟೋಟಲ್ ಆಗಿ ಎಷ್ಟು ಕ್ವಿಂಟಾಲ್ ಮೀನು ಬರುತ್ತೆ ನಿಮ್ಗೆ ಎಷ್ಟು ಟನ್ ಆಗತ್ತೆ ಮೀನು ಖಾಲಿ ಮಾಡಿದ್ರೆ ಮೀನ ದೊಡ್ಡ ಆಗಂದ್ರ 6 ಕ್ವಿಂಟಾಲ್-7 ಕ್ವಿಂಟಾಲ್ ಬರ್ತದೆ ಅದು ಕ್ವಿಂಟಾಲಿಗೆ ರೇಟು 100 ರೂಪಾಯಿ ಅದು ಲೆಕ್ಕ 10,000 ಕ್ವಿಂಟಾಲ್ ಅಂದ್ರೆ ಒಂದು 60,000 ರೂಪಾಯಿ ಆಗತ್ತೆ 5 ಕ್ವಿಂಟಾಲ್-6 ಕ್ವಿಂಟಾಲ್ 60,000-70,000 ರೂಪಾಯಿ ದೊಡ್ಡ ಆಗಂದ್ರೆ ರೇಟ್ ಬರ್ತದೆ ಸಣ್ಣ ಆದ್ರೆ ರೇಟ್ ಆಗೋದಿಲ್ಲ ಅದ್ರ ಸಲಕ್ಕೆ ದೊಡ್ಡ ಬೇಕು ಅಂದ್ರೆ ಬಿಟ್ಟ ಮೇಲೆ ಎಷ್ಟು ತಿಂಗಳಿಗೆ ಅದನ್ನ ಕ್ಯಾಚ್ ಹಿಡಿಲಿಕ್ಕೆ ಚಾಲು ಮಾಡ್ತೀರಿ ಮಾರಾಟ ಮಾಡ್ಲಿಕ್ಕೆ ಎಷ್ಟು ತಿಂಗಳಾದ್ಮೇಲೆ 15 ದಿವಸ ಮೇಲೆ ಒಟ್ಟು ಹಾಕ್ಬೇಕು ಅವ್ರಿಗೆ 15 ದಿವಸ ಮೇಲೆ ಒಟ್ಟು ಆಗದ್ಮೇಲೆ 1 ವರ್ಷಕ್ಕೆ ದೊಡ್ಡ ಬಂದ್ಬಿಡ್ತದೆ ಅದು ಒಮ್ಮೆ ಎಲ್ಲ ರಾಶಿ ಮಾಡಿಬಿಡ್ತೀರಿ ಒಮ್ಮೆ ತಕೊಂಡ್ಬಿಡ್ತೀರಿ ಎಲ್ಲ ಅಷ್ಟು ದೊಡ್ಡ ಸೈಜ್ ಆದ್ಮೇಲೆ ಒಮ್ಮೆ ಮಾರಾಟ ಮಾಡಿಬಿಡ್ತೀವಿ ಒಂದ್ ತಲೆ ಒಂದು ಯಾರಿಗೆ ಕಮ್ಮ ಯಾರಿಗೆ ಹೇಳಿದ ಮೇಲೆ ಅವ್ರು ತಗೊಂಡ ಮೇಲೆ ಬಲಿ ಹಾಕಿ ಅವರು ಎಲ್ಲಾರು ಬಲಿ ಹಾಕಿ ಎಲ್ಲಾರು ತಗೊಂಡು ಹೋಗ್ಬಿಡ್ತಾನ ಹೋಗಿ ತೂಕ ಮಾಡಿ ತಗೊಂಡು ಹೋಗ್ಬಿಡ್ತಾನ ಅವರು ವರ್ಷ ಎಷ್ಟಾಗತ್ತೆ ಎಲ್ಲ ಲಾಸ್ಟಕ್ಕೆ ತಗೊಂಡು ಹೋಗ್ತಾರಲ್ಲ ದೊಡ್ಡದಾದ್ಮೇಲೆ ಎಲ್ಲ ಎಷ್ಟು ಕ್ವಿಂಟಲ್ ಆಗತ್ತ 5 ಕ್ವಿಂಟಲ್-6 ಕ್ವಿಂಟಲ್ ಬರ್ತಾವ ಅಷ್ಟು ದೊಡ್ಡ ಕೆರೆ ಅಂದ್ರೆ ದೊಡ್ಡ ಬರ್ತಾವ ಎಷ್ಟು ಹಾಕ್ತಾರ ಮರಿ ಅಷ್ಟು ಬರ್ತಾವ ಅವರು ಮೀನು ಸಾಕಾಣಿಕೆ ಜೊತೆ ಈ ಕುರಿ ಸಾಕಾಣಿಕೆಯನ್ನು ಮಾಡಿರಿ ಕುರಿ ಎಷ್ಟು ಮರಿ ಮಾಡಿರಿ ಕುರಿ 35 ಎಷ್ಟು ವರ್ಷ ಆಯ್ತು ಮಾಡಿ ಇದು 4 ವರ್ಷ ಆಯ್ತು ಯಾಕೆ ಕುರಿ ಸಾಕಾಣಿಕೆ ತಗೊಂಡ್ರಿ ನೀವು ಕುರಿ ಯಾಕೆ ತಗೊಂಡ್ರಿ ಕುರಿ ಅದು ಮರಿ ತಗೊಂಡ್ಬಿಟ್ಟೆ ಫಸ್ಟ್ ಆಮೇಲೆ ಮರಿ ಬಂದ್ಬಿಟ್ಟಿದೆ ಈಗ ದೊಡ್ಡ ಆಗ್ಬಿಟ್ಟಿದೆ ಈಗ ಮರಿ ಕೊಡೋದು ಆಯ್ತು 30 ಕುರಿ ಆಯ್ತು ಈಗ ಮರಿಗೆ ಒಂದ್ ಮರಿಗೆ ಎಷ್ಟು ಕೊಟ್ಟು ತಗೊಂಡ್ರಿ 100 ರಿಂದ ತಂದ್ರೆ ಎಲ್ಲ 5,000-7,000 ಒಮ್ಮೆ ಎಷ್ಟು ಮರಿ ತಂದ್ರಿ ಅವಾಗ 8 ಮರಿ ತಗೊಂಡ್ಬಿಟ್ಟಿದೆ ಅದು ಮರಿ ಈಗ ಬಂದ್ಬಿಟ್ಟಿದೆ ಈಗ ಈಗ ಮರಿ ಬಂದ್ರೆ ಈಗ 35 ಆಗ್ಬಿಟ್ಟಿದೆ 35 ಹೆಣ್ಣು ಗಂಡು ಎಲ್ಲ ಇದೆ ಎರಡು ಅಲ್ಲ ಹೆಣ್ಣು ಗಂಡು ಹೆಣ್ಣು ಜಾಸ್ತಿ ಐತೆ ಗಂಡು ಕಮ್ಮಿ ಐತೆ ಕಡಿಮೆ ಐತೆ ಹೆಣ್ಣು ಮರಿಗೆ ಟಗರ್ ಮರಿಗೆ ಜಾಸ್ತಿ ರೇಟು ಟಗರ್ ಮರಿಗೆ ಜಾಸ್ತಿ ರೇಟು ಹೆಣ್ಣು ಮರಿ ಮತ್ತೆ ನಾವು ಅದನ್ನೇ ದೊಡ್ಡದು ಮಾಡಿ ಮಾರ್ತೀರ ಹೆಂಗ್ ಮಾಡ್ತೀರ ಅಲ್ಲ ಅದು ದೊಡ್ಡ ಆಗಿದ್ರೆ ಮಾಡ್ತಾರೆ ಅಂದ್ರೆ ಸಣ್ಣ ಮಾಡೋದಲ್ಲ ಈಗ ಎಷ್ಟು ಮರಿಗಳನ್ನು ಮಾರಿ ನೀವು ಇಲ್ಲಿ ತನ ಬಹಳ ಮಾಡ್ಬಿಟ್ಟಿದೆ ಬಹಳ ಮಾಡ ದೊಡ್ಡ ಅಂತಂದ್ರೆ ಎಷ್ಟು ತಿಂಗಳು 1 ವರ್ಷ ಆದ್ಮೇಲೆ ಮಾರ್ತೀರ 2 ವರ್ಷ 2 ವರ್ಷ 2 ವರ್ಷ ಆದ್ಮೇಲೆ ಒಂದಕ್ಕೆ ಎಷ್ಟು ರೇಟ್ ಬರ್ತದೆ ಮಾರ್ಕೆಟ್ನಾಗ 10,000-11,000 ಬರ್ತದೆ ಏನೇನು ಹಾಕ್ತಿರೋ ಕೆಲ ಟಗರ ಮರಿಗಳಿಗೆ ಹಾಕ್ತಾರ ಒಟ್ಟು ಹಾಕ್ತಾರ ಫೀಡ್ ಹಾಕ್ತಾನ ಮತ್ತೆ ಮೇವು ಹಾಕ್ತಾನ ಅಷ್ಟೇ ಮೇವು ಎಲ್ಲ ಬೆಳಿತೀರಿ ನೀವೇ ಸ್ವಂತ ಹುಲ್ಲದು ನಮ್ಗೆ ಗೊಲ್ದಾಗ ಹಾಕ್ಬಿಟ್ಟಿದೆ ಮೇವು ಅದು ಹಾಕಿ ಕಟ್ಟಿ ಅದು ತಗೊಂಡ ಮೇಲೆ ಪುಡಿ ಮಾಡಿ ಅವ್ರಿಗೆ ಪುಟ್ಟಿ ಹಾಕಿ ಕೊಡ್ಬೇಕು ಮಷಿನ್ ಇದೆಯಾ ಕಟ್ ಮಾಡ್ಲಿಕ್ಕೆ ಕತ್ರಿ ಐತೆ ಪುಡಿ ಮಾಡ್ತಾನ ಸಣ್ಣ ಪುಡಿ ಮಾಡಿ ಹಾಕ್ಬೇಕು ಅವ್ರು ಸಣ್ಣ ಪುಡಿ ಮಾಡಿ ಪುಟ್ಟಿಗೆ ಹಾಕಿ ಹಾಕ್ಬೇಕು ಅದು ಹೇಗೆ ವರ್ಷದಲ್ಲಿ ಎಷ್ಟು ಕುರಿಗಳನ್ನ ಮಾರ್ತೀರಿ ಒಂದು ವರ್ಷ ಎಷ್ಟು ಮಾರ್ತಾ ಇರ್ತೀರಿ ಅದು ದೊಡ್ಡ 30-20 ಬರ್ತಾ ಅಷ್ಟೇ ಇಷ್ಟು ವರ್ಷ ಒಂದ್ 20 ವರ್ಷಕ್ಕೆ 20 ಅಂತಂದ್ರೆ ಒಂದಕ್ಕೆ 10,000 ಹಿಡಿದ್ರು ನಿಮಗೆ ಅಲ್ಲಿ ಆರಾಮ ಒಂದು 2 ಲಕ್ಷ ರೂಪಾಯಿ ಆಯ್ತು ನೀವು ಮರಿ ಜಾಸ್ತಿ ಮಾಡ್ಬೇಕಾ ಕುರಿ ಮರಿಗಳನ್ನ ಅಥವಾ ಇಷ್ಟೇ ಸಾಕು ಜಾಗ ಕಡಿಮೆ ಐತೆ ಇಷ್ಟೇ ಸಾಕು ನಮಗೆ ಎಷ್ಟು ಜನ ಆದ್ರೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡೋರು ಮನೆ 3 ಜನ ಕೆಲಸ ಮಾಡೋದು ಸ್ವಂತ ಮಾಡ ಕೂಲಿ ಆಳೇನು ಹಚ್ಚಲ್ಲ ಹಚ್ಚಲ್ಲ ಹೊಲಕ್ಕೆ ಏನ್ ಹಾಕಿರಿ ಮತ್ತೆ ಅದು ಹತ್ತಿ ಆಗಿದೆ ಹೇಗಿದೆ ಹತ್ತಿ ಆಗಿದೆ ಎಷ್ಟು ಬರ್ಬೋದು ಒಂದ್ ಎಕರೆ ಹತ್ತಿ ಅಂದ್ರೆ ಎಷ್ಟು ಕ್ವಿಂಟಲ್ ಆಗ್ಬೋದು ಜನ್ನು ಗೀಡ ಐತೆ ಬರಕ ಲೇಟ್ ಐತೆ ಹೋದ ವರ್ಷ ಏನ್ ಹಾಕಿದ್ರಿ ಒಂದ್ 1 ವರ್ಷ ಜೋಳ ಹಾಕಿದೆ ಜೋಳ 30 ಕ್ವಿಂಟಲ್ ಬಂದೆ ಹೇಗೆ ಮಾರಿದ್ರಿ ರೇಟು 2,000 ಜೋಳ ಏನು ಖರ್ಚು ಬಾಳ ಮಾಡಿದಾರ ದುಡ್ಡು ಅದಕ್ಕೆ ಏನಿಲ್ಲ ಖರ್ಚೈತೆ ಹೆಂಡಿ ಗೊಬ್ಬರ ಹಾಕ್ಬೇಕಲ್ಲ ಖರ್ಚೈತೆ ಹೇಗೆ ಅನಿಸ್ತದ್ರಿ ಒಕ್ಕಲ್ತನ ಆಯ್ತು ನಿಮಗೆ ಒಳ್ಳೆ ಲಾಭ ಇದೆಯಾ ಎಲ್ಲ ಎಲ್ಲ ಲಾಭ ಬರ್ತಾ ಇದೆ ಸ್ವಲ್ಪ ಬರ್ತಾ ಲಾಭ ಬರ್ತಾ ಎಲ್ಲಿ ಬರ್ತದೆ ಅದು ಜೋಳ ಕೊಯ್ದ ಮೇಲೆ ಕಟ್ ಮಾಡೋದು ಇದು ಮಾಡೋದ್ರಿಂದ ಲಾಭ ಸಿಗೋದಲ್ಲ ಅದು ಸಿಗೋದಲ್ಲ ಇದ್ರದೇ ಲಾಭ ಜಾಸ್ತಿ ಕೋಳಿ ಕುರಿ ಮೀನು ಸಾಕಾಣಿಕೆ ಲಾಭ ನಿಮ್ಗೆ ರೊಕ್ಕ ರೊಕ್ಕ ಮಕ್ಕಳು ಇದಾರ ಎಲ್ಲ ಕೆಲಸ ಮಾಡ್ಲಿಕ್ಕೆ ಅದು ಹೊಲ್ದಾಗ ಕೆಲಸ ಮಾಡೋಕಾಯ್ತು ಮಾಡ್ತಾರೆ ಒಳ್ಳೇದು ಪ್ರಭಾಸ್ ಮಂಡಲ್ ಅವರೇ ಇದುವರೆಗೆ ನಿಮ್ಮ ಕೋಳಿ ಕುರಿ ಮತ್ತು ಮೀನು ಸಾಕಾಣಿಕೆ ಒಂದು ವಿಚಾರವನ್ನ ಹಂಚಿಕೊಡೋದಕ್ಕೆ ಇಲ್ಲೆಲ್ಲ ರೈತರ ಪರ ನಿಮಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಇದುವರೆಗೆ ಸಿಂಧನೂರು ತಾಲೂಕಿನ RH No. 5 ಕ್ಯಾಂಪಿನ ರೈತರಾದ ಪ್ರಭಾಸ್ ಮಂಡಲ್ ಅವರ ಸಮಗ್ರ ಕೃಷಿ ಅನುಭವಗಳನ್ನು ಕೇಳಿದ್ರಿ ಈಗ ಕೇಳಿ ಕೃಷಿ ಆಧಾರಿತ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು